ಮತ್ತೆ ಬರ್ತಾ ಬರ್ತಾ ಬರ್ತಾ ಒಂದಷ್ಟು ಒಂದು 10-15 ಹಸುಗಳು ಮಾಡ್ಕೊಂಡ್ವಿ. ಕರುಗಳು ಎಲ್ಲ ಸೇರ್ಬಿಟ್ಟು ಈಗ ಒಂದು 29 ದೇಶಿ ಹಸುಗಳು ಇದಾವೆ. ಗಿರ್ಜಾತಿ ಒಂದು 2 ಸಾಯಿವಾಲ್ ಇದಾವೆ, ಒಂದು ದೇವಣಿ ಇದೆ, ಅದು ಮಹಾರಾಷ್ಟ್ರದ ನಾಟಿ ಹಸು ದೇವಣಿ. ಹಿಂಗಿದ್ದಾವೆ ನಮ್ಮ ಕರ್ನಾಟಕದ ಹಸುಗಳು, ಇನ್ನು ಯಾವ ಕಟ್ಟಿಲ್ಲ ನಾವು. ಅವುಗಳಿಂದಲೇ ಹೆಚ್ಚಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅದು ಗೋತ ಮತ್ತು ಸಗಣಿಯನ್ನು ಕುಡೀಕರಿಸ್ತೀವಿ. ಗೋತದಿಂದ ನಾವು ಜೀವಾಮೃತ ಮಾಡ್ಕೊಂಡು ಸ್ಟಾಕ್ ಮಾಡಿ ಹೊಲಗಳಿಗೆ ಸ್ಪ್ರೇ ಮಾಡ್ತಾ ಇದ್ವಿ. ಎಲ್ಲ ಬೆಳೆಗಳಿಗೂ ಅಡಿಕೆಗೆ ಮಜ್ಜಿಗೆನೂ ಸ್ಟಾಕ್ ಮಾಡ್ತೀವಿ. 3-4 ತಿಂಗಳಾದ ನಂತರ ಸ್ಟಾಕ್ ಮಜ್ಜಿಗೆ ಮತ್ತು ಸ್ಟಾಕ್ ಗೋಮೂತ್ರ ಇಷ್ಟನ್ನು ಬೆರಕೆ ಮಾಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ನಾವು ಯಾವುದೇ ಬೆಳೆಗಾಯ್ತು ಒಳ್ಳೆ ಫಸಲು ಬರುತ್ತೆ, ಚೆನ್ನಾಗಾಗುತ್ತೆ, ಸಸಿನೂ ಒಳ್ಳೆ ಸದೃಢವಾಗಿ ಬರ್ತವೆ, ರೋಗ ಬಾಧೆನೂ ಕಮ್ಮಿ ಆಗುತ್ತೆ. ಅದೇ ಥರ ಕೆಲವರು ರೈತರು ಬರ್ತಾರೆ ಆರ್ಗಾನಿಕ್ ಮಾಡೋರು, ಗೋಮೂತ್ರಕ್ಕಂತ ಬರ್ತಾರೆ ಅವರು. ನಾವು ಗೋಮೂತ್ರ ಲೀಟ್ರಿಗೆ 10 ರೂಪಾಯಿ ಲೀಟ್ರ್ ಕೊಟ್ಟು ತಗೊಂಡು ಹೋಗ್ತಾರೆ. ಅವರು ತಗೊಂಡೋಗ್ಬಿಟ್ಟು ಅವ್ರು ಜೀವಾಮೃತ ಮಾಡಿಬಿಟ್ಟು ಅವರು ಹೊಲಗಳೆಲ್ಲ ಡೆವಲಪ್ ಮಾಡ್ತಾರೆ. ಈಗ ಭಾಳ ಜನ ಆರ್ಗಾನಿಕ್ ಮಾಡ್ಬೇಕಂತೆಲ್ಲ ಇದ್ದಾರೆ ಸರ್. ಅವರು ಮಾಡೋಕ್ಕಾಗಿ ಇಲ್ಲಿ ಸಾಕಷ್ಟು ತಗೊಂಡೋಗಿ ಜೀವಾಮೃತ ಮಾಡಿ ಅವ್ರ ಹೊಲಗಳಿಗೆ ಸ್ಪ್ರೇ ಮಾಡೋಕ್ಕೆ ತಗೊಂಡೋಗ್ತಿದ್ದಾರೆ. ಅಕ್ಕಪಕ್ಕಿದ್ದಾರೆ ಮಾಡೋರಿಗೆ ಮತ್ತೆ ಕೊಡ್ತಾ ಇರ್ತೀವಿ, ಉಳಿದದ್ದೆಲ್ಲ ನಾವು ಬಳಸ್ಕೊಂತಿರ್ತೀವಿ ಸರ್. ಆಮೇಲೆ ಇದು ದೇಶಿ ಹಸು, ಕರು ಅಥವಾ ಹಸು ಸತ್ತಾಗ ಗೋನಂದ ಜಲ ಅಂತ ಮಾಡ್ತಾರೆ ಸರ್. ಅದು ಹಸು ಅಥವಾ ಕರು ಸತ್ತಾಗ ಅದು ಎಷ್ಟು ಕೆಜಿ ತೂಕ ಇರುತ್ತ ಅಂದಾಜು ಅಷ್ಟು ಒಂದು ದೊಡ್ಡದೊಂದು ತೊಟ್ಟಿ ಅಥವಾ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಅಷ್ಟು ದೇಶಿ ಹಸುನ ಮಜ್ಜಿಗೆ ಅದೇ ತೂಕ, ಆಮೇಲೆ ಬೆಲ್ಲ ಪಪ್ಪಾಯಿ ಹಣ್ಣು ಈ 3 ಹಾಕ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿಟ್ರೆ ಸುಮಾರು 3 ತಿಂಗಳು ಆದ ನಂತರ 9 ತಿಂಗಳವರೆಗೂ ಅದಕ್ಕೆ ಟೈಮ್ ಇದೆ. ಪ್ಯಾಕ್ ಮಾಡಿ ಸ್ಮೆಲ್ ಬರ್ದಂಗಿಟ್ರೆ ಆಮೇಲೆ ಅದರಲ್ಲಿ ಲಿಕ್ವಿಡ್ ಬಂದಂಗೆ ಟಾನಿಕ್ ಬಂದಂಗೆ ಬರುತ್ತೆ ಸರ್. ಅದೆಲ್ಲ ಕರಗಿ ಅದು ಸ್ಪ್ರೇ ಮಾಡಿದರೆ ನಂಬರ್ 1 ಬೆಳೆಗಳಿಗೆ ಒಂದು ರೋಗನೂ ಬರಲ್ಲ ಮತ್ತೆ ಅದು ಒಳ್ಳೆ ಸದೃಢವಾಗಿ ಬರುತ್ತೆ ಸಸಿನ. ಅದನ್ನ ಈಗಿನ ನಾನು ಇನ್ನೂ ಬಳಸಿಲ್ಲ, ಬೇರೆ ನೋಡ್ಕೊಂಬಂದಿದ್ದೀವಿ, ಹಂಗೆ ಬಂದಿದ್ದೀವಿ. ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು, ಈಗ ಒಂದು 2 ತಿಂಗಳಾಗಿದೆ, ಇನ್ನೊಂದು 3-4 ತಿಂಗಳು ಅನ್ನೋದ್ರೊಳಗೆ ಅದು ಓಪನ್ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರೆ ಈ ತರ ಮಾಡಿದಂತ ಒಂದು ಟಾನಿಕ್ ಅಂತ ಏನ್ ಹೇಳಿದ್ರ, ಇದನ್ನ ಅಂದ್ರೆ ಯಾವ ಬೆಳೆಗೆ ಹೆಚ್ಚಾಗಿ ನೀವು ಸಿಂಪಡಣೆ ಮಾಡಕ್ಕೆ ಮುಂದೆ ಬರ್ತೀರಾ? ಸರ್ ನಮ್ದು ಯಥೇಚ್ಛವಾಗಿ ಈಗ ನಾವು ನೀರುಳ್ಳಿ ಬೆಳಿತೀವಿ, ತೋಟ ಮಾಡ್ತಾ ಇದ್ವಿ, ಬಾಳೆ, ಈಗ ಅಡಿಕೆ ಒಳ್ಳೆ ಚೆನ್ನಾಗಿ ಬರ್ತಿದೆ ನಮ್ದು. ಇದನ್ನ ನಮ್ದೇನು ಅಡಿಕೆ ಬೆಳೆ ಅಂತ ನೆಲ ಏನಲ್ಲ, ಆದ್ರೂ ಇದನ್ನೆಲ್ಲ ನಾವು ಕೊಡ್ತಾ ಇರೋದ್ರಿಂದ ಹಂತ ಹಂತವಾಗಿ ಕೊಡ್ತಲೇ ಇರ್ತೀವಿ. ಆಮೇಲೆ ಹೊಲದಲ್ಲಿ ಸೊಪ್ಪು ಹುಲ್ಲು ಹೆಚ್ಚಿಗೆ ಬೆಳೆಸ್ಬಿಟ್ಟು ಗರಿ ಗಿರಿ ಎಲ್ಲ ಅಲ್ಲೇ ಬಾಣಲಿ ಹೊಡೆದ್ಬಿಟ್ಟು ನಾವು ಹೊಲದಲ್ಲೇ ಮಲ್ಸಿಂಗ್ ಮಾಡ್ತಾ ಇದ್ವಿ. ಅದನ್ನ ಅವರೇ ಬೆಳಿತೀವಿ ಮುಚ್ಚೋದು ಅದನ್ನ ಅಲ್ಲೇ ಆ ಥರ ಮಾಡ್ಕೊಂಡು ಅದನ್ನೇನು ಕಡಿ ತೆಗಿಯಲ್ಲ ಸರ್ ವೇಸ್ಟ್ ಎಲ್ಲ ಹೊಲದಲ್ಲೇ. ಹೊಲದಲ್ಲಿ ಯಾವುದೇ ಥರದ ದನ ಕರ ಕುರಿ ಮೇಕೆ ಯಾವ ತುಳಿಸೋದಿಲ್ಲ ನಾವು. ತುಳಿಸಿದಾಗ ನೆಲ ಹಾಡಾಗುತ್ತೆ ಸರ್. ನೆಲ ಮೃದುವಾಗಿರ್ಬೇಕಂದ್ರೆ ಆ ಹೊಲದಲ್ಲಿ ಯಾವುದೇ ದನ ಕರುಗಳು ತುಳಿಬಾರ್ದು, ತುಳಿದ್ರೆ ಬಿಗಿ ಆಗುತ್ತೆ, ಬೆಳೆ ಚೆನ್ನಾಗಿ ಬರೋಲ್ಲ ಸರ್. ಈಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರೆ ನೀವು, ನಾವು SSLC ತನಕ ಓದ್ಕೊಂಡು ನಂತರ ಈ ಒಂದು ಕೃಷಿ ಜೀವನಕ್ಕೆ ಕಾಲಿಟ್ಟಿವಿ ಅಂತ ಹೇಳಿದ್ರ, ಯಾಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಕ್ಕಾಗಲಿಲ್ಲ ನಿಮಗೆ? ಇಲ್ಲ, ನಮ್ಗೆ ಯಾಕೆ ಒಂದ್ ಸ್ವಲ್ಪ ಹೊಲದ ಕಡೆ ಇಂಟ್ರೆಸ್ಟ್ ಬಂತು, ಎಜುಕೇಶನ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಬರ್ಲಿಲ್ಲ ನಮ್ಗೆ, ಓದಕ್ಕೂ ಆಗ್ಲಿಲ್ಲ. ಹಂಗಾಗಿ ನಾವು ಕಡೆ ಹೊಲದ ಕಡೆ ಚೆನ್ನಾಗಿ ಬೆಳಿತಿದ್ವಿ ನಾವು. ಅಪ್ಪಾಜಿ ಈರುಳ್ಳಿ ಅದನ್ನ ಒಳ್ಳೆ ಹೆಸರಾಗಿತ್ತಲ್ಲ, ನಾವು ಅದೇ ತರ ಲೇಬರ್ನ ಇಟ್ಕೊಂಡು ಕೆಲಸಗಳು ಮಾಡಿಸ್ಕೊಂತಲ್ಲ, ನಾವು ಮಾಡ್ಕೊಂತಲ್ಲ, ಹಂಗೆ ಅಡಿಟ್ ಆಗ್ಬಿಟ್ವಿ. ಹಾಗೆ ನಾವು ಹಿಂಗೆ ದೇಶೀಯ ಹಸು ಕಟ್ಬೇಕು, ಒಟ್ಟು ನಮ್ಮ ದೇಶದ ತುಂಬ ದೇಶೀಯ ಹಸು ಇರಬೇಕು. ಆ ಹಾಲು ನಮ್ಮ ದೇಶದ ಜನ ಹಾಲು ದೇಶೀಯ ಹಸು ಹಾಲನ್ನೇ ಬಳಸ್ಬೇಕು, ಒಬ್ರು ನೋಡೊಬ್ರು ಡೆವಲಪ್ ಆಗಲಿ ಅನ್ನೋ ಒಂದು ದೇಶಕ್ಕೆ ಇದು ಮಾಡ್ತಾ ಇದ್ವಿ. ಆದಷ್ಟು ಜನ ಈಗ ಅದ್ರ ಕಡೆನೇ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ದಾರೆ, 1-2 ತಗೊಂಡು ಹೋಗ್ತಾ ಇದ್ದಾರೆ. ಕೆಲವರು ಭಾಳ ಜನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಗಂಜಳಕ್ಕಾಗಿನೇ ದೇಶೀಯ ಹಸು ಕಟ್ತಾ ಇದ್ದಾರೆ ಎಷ್ಟೋ ರೈತರು. ಈಗ ನೀವು ಒಂದು ಮಾತಾಡಿದ್ರ, ನಾವು ಕೃಷಿ ಬಂದಾಗ ನಮ್ಮ ತಂದೆಯವರು ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅಂದ್ರೆ ಯಾವ ಪ್ರಮಾಣದಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರು ಅವತ್ತಿನ ದಿನದಲ್ಲಿ? ಅವತ್ತಿನ ದಿನದಲ್ಲಿ ಫಸ್ಟ್ಗೆ ಒಂದು 2 ಎಮ್ಮೆ ತಂದ್ವಿ, ಅಲ್ಲಿಂದ ಒಂದೊಂದು ಎಮ್ಮೆ ಇಂಪ್ರೂವ್ ಮಾಡ್ಕೊಂತ ಒಂದು 12-13 ಎಮ್ಮೆ ಮಾಡಿದ್ವಿ ಸರ್. ಅದು ಎಮ್ಮೆ ಹೆಂಗಾಯ್ತು ಅಂದ್ರೆ, ಎಮ್ಮೆನೂ ಇತ್ತು ಇದ್ರೊಟ್ಟಿಗೆ. ಈ ದೇಸಿ ಹಸು ಹಾಲು ಬೇಕಂತೇಳಿ ಸಪ್ರೇಟ್ ಇದು ಮಾಡೋರು, ಬೆಣ್ಣೆ ಹಾಲು. ಇದರ ಬೆಣ್ಣೆ ಬಂದ್ಬಿಟ್ಟು 1,300-1,200 ರೂಪಾಯಿ ಕೆಜಿ ಬೆಣ್ಣೆ ಸರ್. ತುಪ್ಪ ಬಂದು 2,000 ರೂಪಾಯಿ, ಹಾಲು 50 ರೂಪಾಯಿ ಇಲ್ಲಿ ನಮ್ಮ ಜಗಳೂರು ತಾಲೂಕಲ್ಲಿ ಕೊಡ್ತಾ ಇದೀವಿ. ಹೊರಗಡೆ ಆದ್ರೆ 70-80 ರೂಪಾಯಿ ಬೀಳುತ್ತೆ ದುರ್ಗ ದಾವಣಗೆರೆಯಲ್ಲಿ. ಎಮ್ಮೆಗಳು HF ಹಸು ಏನು ಇದ್ರ ಒಟ್ಟಿಗಿದ್ರೆ ಹಾಲು ಮಿಕ್ಸ್ ಮಾಡಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿನೇ ಆ ಎಮ್ಮೆಗಳನ್ನ ಮತ್ತೆ HF ಹಸುಗಳನ್ನ ತೆಗೆದ್ಬಿಟ್ಟು ಸರ್, ಒಟ್ಟಿಗೆ ಇಟ್ಕೊಂಡಿಲ್ಲ. ಅಂದ್ರೆ ಬೇರೆಯವ್ರು ಕೊಳ್ಳಾರ ಆ ತರ ತಿಳ್ಕೊಂಡಿದ್ರು ಅಂದ್ಕಂತಾರೆ ಅಂತೇಳಿ ನಾವು ಮಾರ್ಬಿಟ್ಟು ಫಸ್ಟನ್ನೇ ಅವ ಒಟ್ಟಿಗೆ ಇರಬಾರ್ದು ಅಂತ. ನಮ್ಮ ನಾಟಿ ದೇಶಿ ಹಸುಗಳಿಗೆ ಶ್ರಮ ಇಲ್ಲ, ಎಲ್ಲಿ ಬೇಕಾದ್ರೆ ಅಡವಿ ಮೆತ್ಕೊಂಡ್ ಬರುತ್ತೆ, HF ಹಸು ಮೇಯಲ್ಲ. ಅದಕ್ಕೆ 108 ಕಾಯಿಲೆಗಳು, ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ರೈತ ಅದರಲ್ಲಿ ಕೆಲವರು ಲಾಭ ತಗೊಂಡಿವಿ ಅಂತಾರೆ, ಅಂದ್ರೆ ಬಹಳ ಶ್ರಮ ವಹಿಸ್ಬೇಕು ಅವರು. ಇದು ನಮ್ಮ ದೇಶಿ ಹಸು ಅಂದ್ರೆ ಫ್ರೀಯಾಗಿ ಆರಾಮಾಗಿ ಮೇಂಟೈನ್ ಮಾಡಬಹುದು, ಅದು 2 ಮಾಡೋದಂದ್ರೆ ಇದು 10 ಹಸು ಮೇಂಟೈನ್ ಮಾಡಬಹುದು. ಆಕ್ಚುಲಿ ಲಾಭ ಅಷ್ಟೇ ಐತೆ ಸರ್. ಆದ್ರೆ ಅದರಲ್ಲಿ ಲಾಭ ಏನ ಹಾಲನೇ ತಗೊಂಬೋದು, ಒಳ್ಳೆ ಕ್ವಾಲಿಟಿ ಗೋತ ಕ್ವಾಲಿಟಿ ಗೊಬ್ಬರ ಸಿಗಲ್ಲ, ಸಗಣಿ ಸಿಗಲ್ಲ ಸರ್. ಅದ ಕ್ವಾಲಿಟಿ ಹಾಲನ್ನು ಸಿಗಲ್ಲ ಅಂತ, ಹಾಲನ್ನು ಸಿಗಲ್ಲ. ಹೌದು ಹೌದು. ಆದ್ರೆ ಆಕ್ಚುಲಿ ಅದ್ರ ಹಾಲು ಕುಡಿದವರೆಲ್ಲ ಅಷ್ಟೇ ಸರ್, ಇದ್ರ ಹಾಲು ಅದ್ರ ಹಾಲು ಬಹಳ ಡಿಫ್ರೆನ್ಸ್ ಐತೆ ಸರ್. ಇದು 100 ಗ್ರಾಮ್ ಹಾಲಿಗೆ ಅದು 1 ಲೀಟರ್ ಹಾಲು ಹಾಕಿದ್ರು ಇದರಷ್ಟು ಪೌಷ್ಟಿಕ ಆಹಾರ ಅದರಲ್ಲಿ ಸಿಗಲ್ಲ, ಏನು ಪೌಷ್ಟಿಕಾಂಶ ಇರೋದಿಲ್ಲ ಸರ್ ಅದರಲ್ಲಿ. ಈಗ ಇತ್ತೀಚೆಗೆ ನಮಗೆ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಿರೋದಂದ್ರೆ ಆ ಹಾಲು ಎಂದಿಲ್ಲಿಂದ ನಾವು ಬೆಳೆಸಕ್ ಸ್ಟಾರ್ಟ್ ಆಯ್ದು ಅಂದಿಲ್ಲಿಂದ ಅಂತಂತವಾಗಿ ಅಂತಂತವಾಗಿ ನಮ್ಮ ದೇಶದ ಜನಗಳಿಗೆಲ್ಲ ಕಾಯಿಲೆ ಬಂದಿರೋದು ರಾಸಾಯನಿಕ ಗೊಬ್ಬರ ಎಚ್ ಎಫ್ ಎಸ್ಗಳು ಹಾಲು ಕುಡಿದೆ ಸರ್ ಹಿಂಗೆ ನಾವು ವೀಕ್ ಆಗಿರೋದು. ಈಗ ಅದನ್ನೆಲ್ಲ ಕಂಡುಕೊಂಡು ನೀವು ಈ ಒಂದು ನಾಟಿ ಹಸುಗಳಿಗೆ ಸಾಕಷ್ಟು ಅಂದ್ರೆ ಆದ್ಯತೆ ಕೊಟ್ಟಿದ್ದೀರಾ? ಹೌದು ಸರ್, ಅದನ್ನ ತೆಗಿಬೇಕು ಅಂತಲೇ ಅದನ್ನ ಓಡಿಸ್ಬೇಕು ಅಂತಾರೆ. ಒಂಥರ ಬ್ರಿಟಿಷರು ಬಂದು ನಮ್ಮ ದೇಶನ ಹೆಂಗೆ ಹಾಳು ಮಾಡಿದ್ರೆ ಆ ಹಸುಗಳು ಬಂದು ನಮ್ಮ ದೇಶದ ಜನರ ಆರೋಗ್ಯ ಹಾಳಾಗಿದೆ. ಈಗ ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ ಈ ಒಂದು ಗಿರ್ ತಳಿನ? ಸರ್, ಎರಡು ತಗೊಂಡಿದ್ವಿ ಫಸ್ಟ್ ಗಿರ್. ಮತ್ತೆ ಯಾರ ತಂದರು ಸಾಕಾಗಿ ಕೊಡ್ಬೇಕು, ಇಂಜಿನಿಯರ್ ಅವ್ರ ಇವ್ರು ಮಾಡ್ತಾರೆ ಫಾರಂ, ನಾವು ಮಾಡ್ಬೇಕು ಅಂತೇಳಿ ಅವ್ರ ಕೈಲಿ ಮಾಡೋಕ್ಕಾಗಲ್ದ ಕೊಡ್ತೀವಿ ಅಂದಾಗ ಮತ್ತೆ ಅವರಿಂದ ನಾವು ಎತ್ಕೊಂಬಂದು ಹಂಗಾಗಿ ಒಂದು ಹತ್ತು ಮಾಡಿದ್ವಿ. ಅದರಲ್ಲಿಂದ ಕರುಗಳೆಲ್ಲ ಡೆವಲಪ್ ಆಗಿ ನಮಗೆ ಇಷ್ಟ ಆಗಿದೆ ಸರ್. ಈಗ ಪ್ರಾರಂಭದಲ್ಲಿ ಎರಡು ಹಸುಗಳನ್ನ ಈ ಎಲ್ಲಿಂದ ತಂದ್ರೆ ನೀವು? ಸರ್, ಅದು ಗುಜರಾತ್ ಇಂದ ತಂದಿದ್ರು. ನಮ್ಮ ಫ್ರೆಂಡ್ ಒಬ್ರು ಇಲ್ಲ ಬಿಳ್ಚೋಡಿಯಲ್ಲಿ ಅವ್ರು ಬಹಳ ಮಾಡಿದ್ರು, ಅವ್ರಿಗೆ ಲಿಂಕ್ ಇರೋರು ಹಿಂಗೆ ಕೊಡ್ತಾರಂತ ನೋಡು ಅವ್ರನ್ನ ಕೇಳಿದ್ವಿ, ಇಲ್ಲ ಕೊಡ್ತಾರಂತ ನೋಡು ಅಲ್ಲಿ ಅಂದಾಗ ನಾವು ಅಲ್ಲಿ ಹೋಗ್ಬಿಟ್ಟು ಇಲ್ಲೇ ದಾವಣಗೆರೆ ಹತ್ರ ಸರ ಹಳ್ಳಿಯಲ್ಲಿ ತಗೊಂಡಿದ್ವಿ ನಾವು. ಎರಡು ಹಳ್ಳಿಯಿಂದ ತಂದು ಮತ್ತೆ ಹಂಗೆ ಒಂದೊಂದು ಇಂಪ್ರೂವ್ ಮಾಡ್ಕೊಂಡ್ವಿ ಸರ್. ಈಗ ಇಷ್ಟೊಂದು ಸಾಕಾಣಿಕೆ ಮಾಡಿದ್ರಲ್ಲ, 29 ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ಯಾವ ರೀತಿ ಎಲ್ಲ ಇವಕ್ಕೆ ಮನೆ ವ್ಯವಸ್ಥೆ ಮಾಡ್ಬೇಕು, ಯಾವ ರೀತಿ ಮಾಡ್ಕೊಂಡಿದ್ರೆ? ಸರ್, ನಾವು ಮುಂಚೆನೆ ನಾವು ಲೋಕಲ್ಲಾಗೆ ಮನೆ ಇದ್ದಿದ್ದು, ಒಂದು ಗ್ವಾಂದಿಗೆ ಸುತ್ತಲೂ ಮೇಲೆಲ್ಲ ಗರಿ ಹಾಕಿ ಚಪ್ಪರ ಹಾಕಿದ್ವಿ. ಈಗ ಒಂದು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ವಿ ಸರ್, ಎಲ್ಲ ಸೀಟ್ ಗೀಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡಿದ್ವಿ. ಸರ್, ಇದರಲ್ಲಿ ನಾವು ಆಕ್ಚುಲಿ ನೀರು ಆ ಹಸುಗಳಿಗೆ ಎನಿ ಟೈಮ್ ನೀರು ಕುಡಿಯೋ ಸಿಸ್ಟಮ್ ಅಲ್ಲಿ ಮಾಡಿದ್ವಿ ಸರ್. ಒಂದು ವಾಲ್ ಮಾಡಿದ್ವಿ, ದೊಡ್ಡದೊಂದು ಡ್ರಮ್ ಇಟ್ಟು ಅದಕ್ಕೆ ಚಿಕ್ಕದೊಂದು ಇಟ್ಬಿಟ್ಟು ವಾಲ್ ಸಿಸ್ಟಮ್ ಅಲ್ಲಿ ಮಾಡಿದ್ವಿ. ಅದು ಸೀದಾ ನೀರು ಕುಡ್ದಟ್ಟೆ ನೀರು ಬರ್ತಾ ಕೋಳಿ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಮಾಡ್ತಾರೆ ಸರ್ ಆ ಸಿಸ್ಟಮ್. ಅದರಲ್ಲಿ ಎರಡು ಹಸುಗೊಂದು ಸೆಂಟ್ರಿಗೊಂದು ಬಾನಿ ಮಾಡಿದ್ವಿ. ಆ ನೀರು ಎಷ್ಟು ನೀರು ಕುಡಿತಾ ಅಷ್ಟು ನೀರು ಮತ್ತೆ ಅದರಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಸರ್. ಹಂಗೆ ಮಾಡಿದ್ವಿ. ಆಮೇಲೆ ಮೇನ್ ನಾವೇನಂದ್ರೆ ದೇಶೀಯ ಹಸುವಿನ ಗೋತ ಅಥವಾ ಗಂಜಿಳ ಅಂತೀವಿ, ಆ ಗಂಜಿಳನ ವೇಸ್ಟ್ ಮಾಡಬಾರ್ದು, ಶೇಖರಣೆ ಮಾಡ್ಕೊಬೇಕು. ಅದರಿಂದ ನಾವು ಹಾರ್ಕ ಮಾಡ್ತೀವಿ ಸರ್. ಹಾರ್ಕದಿಂದ ಅದು 120-130 ರೂಪಾಯಿ ಲೀಟರ್ ಹಾರ್ಕ ಅಂದ್ರೆ ಬಟ್ಟೆ ಇಳಿಸುವುದು. ಯಾವ ರೀತಿ ಅದನ್ನ ತಯಾರು ಮಾಡ್ತೀರಾ? ಬೆಳಗ್ಗೆ ಒಂದು ಬೆಳಗಿನ ಜಾವ ಆಗ್ತಾ ಗೋಮೂತ್ರನ ಒಂದು 10 ಲೀಟರ್ ಇಟ್ಕೊಂಡು ಒಂದು 4 ಲೀಟರ್ ಹಾರ್ಕ ತಗೊಂತೀವಿ ಸರ್. ಅದನ್ನ ಅದು ಕುದಿಸಿ ಹಾವಿ ಬರುತ್ತೆ ಸರ್. ಅದು ಆ ತರ ಹಾವಿ ಹನಿ ಹನಿ ಬಂದಿದ್ದು ತಗೊಂಡು ಅದು ಶೇಖರಣೆ ಮಾಡಿ ಕೊಡ್ತೀವಿ ಸರ್. ಅದು ಆಕ್ಚುಲಿ ನಮ್ಮ ದೇಹದ ಎಲ್ಲಾ ಕಾಯಿಲೆಗಳಿಗೂ ಬಹಳ ಕಾಯಿಲೆಗಳಿಗೆ ಗುಣಮುಖ ಅಂತ, ಅದು ಕೆಮ್ಮು ಮತ್ತು ನೆಗಡೆ ಪಕ್ಕ ಅಂದ್ರೆ ಕ್ಯಾನ್ಸರ್ ಬಹಳ ಒಳ್ಳೆ ಔಷಧಿ ಸರ್. ಅದು ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಿ ನೀವು ಸರ್? ಅದು ಕೆಲವು ಹಿಂಗೆ ಬಂದು ಗೊತ್ತಿರೋರು ಇರ್ತಾರೆ, ಹಿಂಗೆ ಗೊತ್ತಾಗಿರ್ತದ ಹಿಂಗೆ ಸಿಗುತ್ತೆ ಅಂತ, ಅವ್ರು ಬರ್ತಾ ಇರ್ತಾರೆ, ನಾವು ಹಿಂಗೆ ಲೋಕಲಲ್ಲಿ ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿ ಅದನ್ನ ಬಳಸಿದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಮನುಷ್ಯನ ದೇಹದಲ್ಲಿ 90 ಕಾಯಿಲೆಗಳು ಗುಣ ಆಗುತ್ತಂತ ಸರ್ ಅದನ್ನ ಬಳಸಿದ್ರೆ. ಅದೇ ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ದೇಶಿ ಹಸು ಇತ್ತಂದ್ರೆ ಆ ಗೋಮೂತ್ರ ಬೆಳಗ್ಗೆ ಎದ್ದು ಹಿಡ್ಕಂದು ಅದನ್ನ ಒಂದು 10 ರಿಂದ 15 ಎಂ ಎಲ್ ಎ ಕುಡಿದ್ರೆ ಸಾಕು ಮನುಷ್ಯ. ಅದನ್ನೇ ಕುಡಿಬೇಕಂತೇನಿಲ್ಲ. ಈಗ ಸಿಟಿ ಒಳಗೆ ಹಸು ಕಟ್ಟಕ್ಕಾಗಲ್ಲ, ಕಟ್ಟಿರಲ್ಲ, ಅವ್ರಿಗೆ ಬೇಕು, ರೆಡಿಮೇಡ್ ಬೇಕು. ಹಂಗಾಗಿ ಪ್ರತಿಯೊಬ್ಬ ರೈತರು ಒಂದೊಂದು ಹಸು ಕಟ್ಕೊಂಡ್ರಿ. ದೇಶಿ ಹಸು ನಮ್ಮ ಮಳಿಕರ್ ಆಗಿರ್ಬೋದು, ಅಮೃತ್ಮಲ್ ಆಗಿರ್ಬೋದು, ಗೀರ್ ಆಗಿರ್ಬೋದು, ಒಟ್ಟು ದೇಶಿ ಹಸಿನ ಗೋಮೂತ್ರ ದಿನ ಬೆಳಗ್ಗೆ ಎದ್ದಿಟ್ಟು ಒಬ್ಬ ಮನುಷ್ಯ 10 ರಿಂದ 15 ಎಂ ಎಲ್ ಕುಡಿದ್ರೆ ಅವನಿಗೆ ಬರ್ತಕ್ಕಂಥ ಎಷ್ಟೋ ಕಾಯಿಲೆಗಳು ಗುಣ ಆಗ್ತವೆ ಸರ್. ಅದನ್ನ ಅವರು ಕುಡಿದು ನೋಡಿ ಅನುಭವಿಸ್ಬೋದು. ಒಂದು 5-6 ತಿಂಗಳಾದ ನಂತರ ಅವನಿಗೆ ಅನುಭವ ಆಗುತ್ತೆ ಸರ್. ಅದರಿಂದ ಏನೋ ಫಲಿತಾಂಶ ಸಿಗ್ತದೆ ಅವರಿಗೆ ಗೊತ್ತಾಗುತ್ತೆ, ಅವರಿಗೆ ಗೊತ್ತಾಗುತ್ತೆ, ಹೇಳದೇ ಬೇಕಿಲ್ಲ ಸರ್ ಬೇರೆ. ಈಗೆಲ್ಲ ಪ್ರತಿಯೊಂದು ಹಸಿವಿಗೆ ಅಂದ್ರೆ ಬಾನಿ ಮಾಡಿಕೊಂಡು ಅಲ್ಲಿಗೆ ನೀರು ಬಿಡೋ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ನೀರನ್ನು ಮಾತ್ರ ಅಷ್ಟೇನೆ ಕೊಡೋದು ನೀವು? ಬೇರೆ ಮುಸರೆ ನಮ್ಮ ಲೋಕಲ್ ಮುಸರೆ ಕೊಡ್ತೀವಿ ಸರ್. ಅದಕ್ಕೆ ಅಂಗಡಿಯಲ್ಲಿ ಬರೋ ಕೆಮಿಕಲ್ ಮೆಡಿಸಿನ್ ಕೊಡಲ್ಲ ಸರ್ ನಾವು. ಅದು ಕೊಟ್ರೆ ಆರ್ಗಾನಿಕ್ ಆಗಲ್ಲ ಸರ್. ಹಿಂಡಿ ಅಂದ್ರೆ ಹತ್ತಿ ಕಾಳು ಹಿಂಡಿ, ಶೇಂಗಾ ಹಿಂಡಿ ಕೊಡ್ತೀವಿ, ಆಮೇಲೆ ಮೆಕ್ಕೆಜೋಳದ ಹಿಟ್ಟು ಕೊಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ, ಹೆಚ್ಚಿಗೆ ಕೊಡಲ್ಲ ಸರ್. ಒಟ್ಟು ಹೊರಗಡೆ ಸಿಗಂತ ಹಿಂಡಿ ಬೂಸ ಮಾತ್ರ ಕೊಡಲ್ಲ ನೀವು? ಕೊಡಲ್ಲ ಸರ್. ಆ ಮೆಡಿಕಲ್ ಸ್ಟೋರ್ ಏನು ಅವ್ರು ಕೆಮಿಕಲ್ ಮಾಡಿರ್ತಾರ ಆ ಟಾನಿಕ್ ಅವನ್ನೆಲ್ಲ ಅವೆಲ್ಲ ಕೊಡಲ್ಲ ಸರ್. ಪೇಣಿ ಅಂತಾರೆ ಒಂದ್ಸ ಪೇಣಿ ಅಂತದ್ನೆಲ್ಲ ಏನು ಕೊಡಲ್ಲ ಸರ್. ಈಗ ಮೇವು ಅಂತಂದ್ರೆ ಯಾವ ರೀತಿಯಾದಂತ ಮೇವು ಅಂದ್ರೆ ದಿನಕ್ಕೆ ಎಷ್ಟು ಬಾರಿ ಕೊಡ್ತಾ ಇದ್ರೆ ಸರ್? ದಿನಕ್ಕೆ 2 ಬಾರಿ ಕೊಡ್ತೀವಿ ಸರ್, ಬೆಳಿಗ್ಗೆ ಮಧ್ಯಾಹ್ನ 3:30-4 ಗಂಟೆಗೆ ಅಷ್ಟೇ ಸರ್. 2 ಬಾರಿ ಮೇವು ಕೊಡೋದು. ಆಕ್ಚುಲಿ 2 ಬಾರಿ ಯಾಕೆ ಮೇವು ಕೊಡ್ಬೇಕಂದ್ರೆ ಅದು ಎಷ್ಟು ಹಾಕಿದ್ರು ತಿಂತಲೇ ಇರ ಸರ್, ಮಿಲ್ಕ್ ಹಾಕಲ್ಲ. ಆ ತಿಂದ್ರ ಅಂತಾರೆ ಸಗಣಿಗೆ ವಾಪಸ್ಸಾಗುತ್ತೆ ಹೊರತು ದೇಹಕ್ಕೆ ಅಂಟಲ್ಲ ಸರ್. ಅದು ಅಂದ್ರೆ ಮಿಲ್ಕ್ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ಹಾಲಿನ ಪ್ರಮಾಣ ಹೆಚ್ಚಲ್ಲ ಅಂತ ಹೇಳ್ತಾರೆ? ಹಾಲಿನ ಪ್ರಮಾಣನೂ ಹೆಚ್ಚಲ್ಲ ಸರ್, ಅದು ದೇಹಕ್ಕೂ ಅಂಟಲ್ಲ. ಕೆಲವೊಬ್ರು ನಮ್ಮ ಲೋಕಲ್ ಮನುಷ್ಯರಂದ್ರೆ ಯಾವಾಗ್ಲೂ ತಿಂತಲೇ ಇರ್ತಾನ, ಆಕ್ಟಿವಿಟಿ ಆಗಿರಲ್ಲ ಅವನು, ಜೀರ್ಣ ಆಗಲ್ಲ, ತಿಂತಿರ್ತಾನ ಅವನು, ಆಕ್ಟಿವಿಟಿ ಇರಲ್ಲ ಅವನು, ಸುಮ್ಮನೆ ಒಂಥರ ದಂದತ್ವ. ಹಂಗೆ ಹಸುಗಳು ಅಷ್ಟೇ ಸರ್, ತಿಂತ ಇರ್ತಾವ, ಸುಮ್ಮನೆ ಸಗಣಿ ಹಾಕಿರ್ತಾವೆ, ಮಿಲ್ಕ್ ಹಾಕಲ್ಲ, ಅದಕ್ಕೆ ಬೇಕಾದ ಅಂಶಗಳು ಮೇವನಾಗಿರೋದು ಸಿಗಲ್ಲ ಅದಕ್ಕೆ. ಅಂದ್ರೆ ಬೆಳಿಗ್ಗೆ ಒಂದ್ ಟೈಮ್, ಸಾಯಂಕಾಲ ಒಂದ್ ಟೈಮ್ ಕೊಡ್ತೀರಾ? ಅಂದ್ರೆ ಹಿತಮಿತವಾಗಿ ಕೊಡ್ತೀರಾ? ಒಂದು ತೂಕ ಏನಿಲ್ಲ, ಒಂದು ಲಿಮಿಟ್ ಆಗಿ ಈ ಹಸು ಎಷ್ಟು ತಿನ್ಬಹುದು, ಹಂಗೆ ದೊಡ್ಡ ಹಸು ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಈಗ ಚಿಕ್ಕ ಸಿಗಾದ್ರೆ ಒಂಥರ, ಸ್ವಲ್ಪ ಹಾಲು ಕೊಡುವಂತ ಸಿಗಾದ್ರೆ ಒಂಥರ, ಈ ತರ ಕೊಡ್ತೀವಿ. ಹಸುಗಳಿಗೆ ಮಾಮೂಲಿ ಎಲ್ಲಕ್ಕೂ ಒಂದೇ ತರ ಕೊಡ್ತೀವಿ, ಕರುಗಳಿಗೆ ಮಾತ್ರ ಸ್ವಲ್ಪ ಹಾಕ್ತಿವಿ. 4 ಕೊಡ ಹಸುಗಳಿಗೆ ಹೆಚ್ಚಿಗೆ ಹಿಂಡಿ, ಶೇಂಗಾದ ಹಿಂಡಿ, ಹತ್ತಿಕಾಳು ಹಿಂಡಿ ಹಾಕ್ತೀವಿ ಸರ್. ನಾವೇ ಶೇಂಗಾ ಬೆಳೆದ್ಬಿಟ್ಟು ಅದನ್ನ ನಾವ್ ಶೇಂಗಾ ಎಣ್ಣೆ ಹಾಕ್ಸ್ಕೊಂಡ್ಬಿಟ್ಟು ಎಣ್ಣೆ ನಾವು ಬಳಸ್ಕೊಂತೀವಿ, ಆ ಹಿಂಡಿನ ಹಸುಗಳಿಗೆ ಕೊಡ್ತೀವಿ. ಒಂದ್ ಕಡೆ ನಿಮಗೆ ಗುಣಮಟ್ಟದ ಎಣ್ಣೆನ ಸಿಗುತ್ತೆ, ಗುಣಮಟ್ಟದ ಹಿಂಡಿನ ನಿಮ್ಮ ಹಸುಗಳಿಗೆ ಸಿಗುತ್ತೆ. ಹೌದು ಸರ್. ಅಂದ್ರೆ ಇದು ಒಳ್ಳೆ ಪದ್ಧತಿ ಅಂದ್ರೆ ತಪ್ಪಾಗಲ್ಲ? ಹೌದು ಸರ್, ಒಳ್ಳೆ ಪದ್ಧತಿ ಸರ್. ಎಲ್ಲಾ ರೈತರು ಅದ್ ಮಾಡ್ಕೊಬಹುದು ಸರ್. ಶೇಂಗಾ ಮಾರ್ಕೆಟ್ಗೆ ಹಾಕಿ ಎಣ್ಣೆ ಟಿನ್ ತರ ಬದಲಿ ಅದರಲ್ಲಿ ಎಲ್ಲಾ ತರದ ಕೆಮಿಕಲ್ ಐತೆ ಸರ್ ಅದ್ರಲ್ಲಿ ಟಿನ್ ಅಲ್ಲಿ. ಆದ್ರೆ ನೇಮ್ಸ್ ಇರುತ್ತೆ ಅದರಲ್ಲಿ, ಕ್ವಾಲಿಟಿ ಪಕ್ಕ ಶೇಂಗಾ ಎಣ್ಣೆ ಅಂದ್ರೆ ಶೇಂಗಾ ಎಣ್ಣೆ ಇರಲ್ಲ, ಆ ಸ್ಮೆಲ್ಲೇ ಇಲ್ಲ. ಅದೇ ನಾವು ಜಿನ್ನಲ್ಲಿ ಹಾಕ್ಸೊಂಬಂದು ಶೇಂಗಾ ಎಣ್ಣೆ ಸ್ಮೆಲ್ ಅದರದಷ್ಟು ಕ್ವಾಲಿಟಿ ಟಿನ್ನಲ್ಲಿ ಸಿಗಲ್ಲ ಸರ್. ಈಗ ಮಳೆಗಾಲ ಆಗಿರೋದ್ರಿಂದ ಸಾಕಷ್ಟು ನಿಮ್ಗೆ ಹಸಿಮೆ ಸಿಗುತ್ತೆ. ಈಗೇನು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಹಸಿಮೆ ಕೊಡ್ತಾ ಇದ್ರ ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಹಸಿಮೆ ಸಿಗಲ್ಲ ನಿಮಗೆ? ಹಸಿಮೆ ಸಿಗದೇ ಇರೋಂತ ಕಾಲದಲ್ಲಿ ಯಾವ ಮೇವು ಕೊಡ್ತೀರಾ ಸರ್? ಒಣ ಮೇವು ಕೊಡ್ತೀವಿ ಸರ್. ಈಗಲೂ ಒಂದ್ ಮೇವು ಒಣ ಮೇವು ಕೊಡ್ತೀವಿ, ಹಸಿ ಹುಲ್ಲಿದ್ರೆ ಹಸಿ ಹುಲ್ಲು ಒಂದ್ ಮೇವು, ಒಣ ಹುಲ್ಲೇ ಜಾಸ್ತಿ ಸರ್. ಈಗ ಒಣ ಮೇವು ಅಂತಂದ್ರೆ ಯಾವ ರೀತಿಯಾದ ಶೇಂಗಾ ಹುಲ್ಲು, ರಾಗಿ ಹುಲ್ಲು, ಮತ್ತೆ ನವಣೆ ಹುಲ್ಲು ಸಿಕ್ಕರೆ ನವಣೆ ಹುಲ್ಲು, ಒಟ್ಟಿಗೆ ರಾಗಿ ಹುಲ್ಲು ಶೇಂಗಾ ಹುಲ್ಲು ಜಾಸ್ತಿ ಸರ್. ಈಗ ಶೇಂಗಾದ ಹುಲ್ಲು ಇರ್ಲೇಬೇಕಂತ ಹೇಳ್ತೀರಾ? ಇರ್ಲೇಬೇಕಂತೇನಿಲ್ಲ ಸರ್, ಆಕ್ಚುಲಿ ಅದಕ್ಕೆ ಬೇಕಾಗಿರೋದು ರಾಗಿ ಹುಲ್ಲು. ಈಗ ಇಲ್ಲಿ ಶೇಂಗಾ ಹೆಚ್ಚಿಗೆ ಬೆಳೆಯೋದ್ರಿಂದ ಶೇಂಗಾ ಹುಲ್ಲು ಹಾಕ್ತೀವಿ ಸರ್. ಈ ಮೆಕ್ಕೆಜೋಳದ ಸತ್ತೆ ಇರೋದು ಇದೆಲ್ಲ ಯೂಸ್ ಆಗುತ್ತೆ ಸರ್? ಹೌದು, ಅದು ಯೂಸ್ ಆಗುತ್ತೆ ಸರ್, ಅದನ್ನು ಹಾಕ್ತೀವಿ ಸರ್. ಇಲ್ಲಿ ನಮ್ಮ ಮೆಕ್ಕೆಜೋಳ ಕಮ್ಮಿ ಇಲ್ಲ, ಹಂಗಾಗಿ ಮೆಕ್ಕೆಜೋಳ ಕಮ್ಮಿ ಸಿಗ್ತಾ ಇಲ್ಲ, ಹೊರಗಡೆ ತಂದು ಹಾಕ್ತೀವಿ ಸೊಪ್ಪೇನು. ಈಗ ಹಸುಗಳ ಒಂದು ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಗುಣಮಟ್ಟದ ಮೇವುಗಳನ್ನ ಕೊಡ್ಬೇಕಂತ. ಹೌದು ಹೌದು ಸರ್. ಈಗೆಲ್ಲ ಹೊರಗಡೆ ಏನಾದ್ರೂ ಮೇಸ ಹೊಡ್ಕೊಂಡು ಹೋಗ್ತೀರಾ ನಿಮ್ ಜಮೀನ್ ಹತ್ರ ಆಗ್ಲಿ ಈ ತರ? ಸರ್ ಇಲ್ಲ, ಬಹಳ ಹಸುಗಳಾಗಿರೋದ್ರಿಂದ ಇಲ್ಲಿ ನಮ್ ಕಡೆ ಅಡವಿ ಇಲ್ಲ, ಮತ್ತೆ ಬೇರೆ ಹೊಲಗಳು ಅಲ್ಲಿ ಹೋಗ್ಬಿಡುತ್ತೆ, ಹಂಗಾಗಿ ಮೇಸಕ್ಕೆ ಎಲ್ಲಿ ಹೊಡ್ಕೊಂಡ್ ಹೋಗ್ತೀವಿ. ಆಕ್ಚುಲಿ ಹೊಡ್ಕೊಂಡ್ ಹೋಗ್ಬೇಕು ಸರ್, ಇವನ್ ದೇಶಿ ಹಸನ ಹೊಡ್ಕೊಂಡ್ ಹೋದ್ರೆ ಇನ್ನ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಮೇಸಕ್ ಆಗದ ಕಾರಣ ಇಲ್ಲಿ ನಮ್ ಫಾರಂ ಸೂತ್ರನೇ ಇಲ್ಲೇನೆ ಇಟ್ಕೊಂಡಿರ್ತೀವಿ. ಈಗ ಅಕ್ಕಿ ಚೇಂಜ್ ಮಾಡ್ಬೇಕು, ಈಗ ರಾತ್ರಿ ಇಲ್ಲಿ ಕಟ್ಟಿರ್ತೀರ, ಬೆಳಿಗ್ಗೆ ಇನ್ನೊಂದ್ ಕಡೆ ಕಟ್ಟಬೇಕು ಅಂದ್ರೆ ಆ ಪದ್ಧತಿ ಏನಾದ್ರೂ ಅನುಸರಿಸ್ತೀರ ಸರ್? ಅನುಸರಿಸ್ಬೇಕಂದ್ರೆ ಹೊರಗಡೆ ಇದ್ ಮಾಡ್ತಿದ್ವಿ ಸರ್, ಇನ್ನ ಮಾಡಿಲ್ಲ ಅದನ್ನ, ಹೊರಗ್ ಬಿಡಕಂತಲ್ಲ. ಮುಂಚೆ ಎಲ್ಲ ಬಿಡ್ತಿದ್ವಿ ಸರ್, ಈ ಕಡೆ ಮಗ್ಳ ಬೀಳಿತ್ತಲ್ಲ ಅದು ಕೊಡಿತಾ ಇದ್ವಿ, ನೈಟ್ ಮಾತ್ರ ಒಳಗ್ ಕಟ್ತಿದ್ವಿ. ಈಗ ಅಲ್ಲಿ ಹೊಲ ಮಾಡಿದಾಗ್ಲಿಂದ ಒಳಗಡೆನೆ ಜಾಸ್ತಿ ಇರ್ತದೆ ಸರ್. ಈಗ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಸಾಕಷ್ಟು ಈ ಒಂದು ಕಾಯಿಲೆ ದೃಷ್ಟಿಯಿಂದ ಸಮಸ್ಯೆಗಳು ನೆನೆಸಬೇಕಾಗುತ್ತೆ. ಅಂದ್ರೆ ಸ್ವಚ್ಛತೆ ಅಂದ್ರೆ ಯಾವ ರೀತಿ ಮಾಡಿಸ್ತಾ ಇದ್ರ ಸರ್? ನಮ್ದೇನು ಅವಕ್ಕೆ ಡೈಲಿ ಸ್ನಾನ ಮಾಡ್ಸೋದ್ ಬೇಕಿಲ್ಲ, ನೆಲೊಂದ್ ಕ್ಲೀನ್ ಇದ್ರೆ ಸಾಕು, ಇರ್ಲೇಬೇಕಂತೇನಿಲ್ಲ. ನಮ್ಗೆ ಆಕ್ಚುಲಿ ಸೇಫ್ಟಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಅಂತ ಸ್ಮೆಲ್ ಬರಲ್ಲ ಹೆಚ್ಚ ಫಸುಗಳು ಅವಾಗ ಬಂದಂಗೆ ಸ್ಮೆಲ್ ಬರಲ್ಲ ಅಂತ ಏನ್ ಕೇರ್ ತಗೋಣದೇನ್ ಬೇಕಿಲ್ಲ ಸರ್ ಅವುಗಳು ಅಷ್ಟೇ. ಅಂದ್ರೆ ಈಗ ನಾಟಿ ಹಸು ಆಗಿರೋದ್ರಿಂದ ಅಂದ್ರೆ ಪ್ರತಿನಿತ್ಯ ಅವಕ್ಕೇನು ಮೈ ತೊಳೆಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್, ಅದು ತಿಂಗಳು ಎರಡು ತಿಂಗಳು ಒಂದ್ಸರಿ ತೊಳೆದ್ರು ಮಾಪಿನ್ಯ ಅದು ಕೊಳೆ ಮಾಡ್ಕೊನಲ್ಲ ಅವುಗಳಂಗೆ, ಯಾಕಂದ್ರೆ ಅದು ತೆಳ್ಳಿಗೆ ಹಾಕುತ್ತೆ ಸರ್ ಸಗಣಿ ಹೆಚ್ ಎಫ್, ಹಂಗಾಗಿ ಮೈ ಎಲ್ಲ ಕೊಳೆ ವಾಸನೆ ಇಡುತ್ತೆ. ಆದ್ರೆ ಈ ಹಸು ವಾಸನೆ ಬರಲ್ಲ ಸರ್, ಇದು ಕೊಟ್ಟಿಗೆ ಆಯ್ತು. ಬಹಳ ಜನ ಬಂದು ನೋಡ್ತಾರಲ್ಲ, ಇದು ಸ್ಮೆಲ್ಲಿನ ಇಲ್ಲ ನೋಡ್ರಿ ಹಸುಗಳು, ಅದು ಅದ್ರ ಕೊಟ್ಟಿಗೆ ವಾಸನೆ ಬರುತ್ತೆ ಹೆಚ್ಚ ಹಸುಗಳು ಇದ್ರ ಬರಲ್ಲ, ಬಹಳ ಜನ ನೋಡಕ್ ಬರ್ತಾ ಇರ್ತಾರೆ ಇಲ್ಲಿಗೆ, ಹಂಗಂತ ಇರ್ತಾರ ಅವರು. ಈಗ ಆಗಿಂದಾಗೆಲ್ಲ ಸಗಣಿ ಗಂಜಲ ಬೇರೆ ಕಡೆ ಎತ್ತಿ ಹಾಕೋದು ಗಂಜಲ ಸೀದಾ ಒಂದು ನಮ್ಮ ತೊಟ್ಟಿ ಒಳಗೆ ಹೋಗ್ಬಿಡುತ್ತೆ ಸರ್. ಒಂದು 45,000 liter ಇರೋಂತ ಒಂದು ತೊಟ್ಟಿ ಮಾಡಿದ್ವಿ ಸಿಮೆಂಟ್ ಇಂದ, ಅದ್ರೊಳಗೆ ಹೋಗುತ್ತೆ. ಅದರಿಂದ ಫಿಲ್ಟರ್ ಆಗಿ ಇನ್ನೊಂದು ತೊಟ್ಟಿಗೆ ಹೋಗುತ್ತೆ ಸರ್. ಆ ತೊಟ್ಟಿಯಿಂದ ನಮ್ಮ ತೋಟಕ್ಕೆ ಡ್ರಿಪ್ ಮುಖಾಂತರ ಹೋಗಿ ಮಾಡಿದ್ವಿ ಸರ್. ಅದು ಗಂಜಲನೆಲ್ಲ ಗಂಜಲ ಅದು ತೊಳೆದದ್ದು ಅಷ್ಟು ನೀರು ನಮ್ಮ ತೋಟಕ್ಕೆ ಡ್ರಿಪ್ ಮುಖಾಂತರ ಪ್ರತಿ ಒಂದು ತೋಟಕ್ಕೆ ಹೋಗುತ್ತೆ ಸರ್. 29 ಹಸುವಿನ ಗಂಜಲ ಒಂದೇ ಕಡೆ ಹೋಗ್ಬೇಕಂತಂದ್ರೆ ತೊಟ್ಟಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನೀವು? ಹೌದು ಸರ್, 45,000 liter ಇಡಿಸ್ತದೆ ಸರ್ ತೊಟ್ಟಿ. ಅದು ಆ ತೊಳೆದುದ್ದೆಲ್ಲ ಹೋಗುತ್ತೆ, ನಮ್ಮ ಯಾವ್ಯಾವ ಹೊಲಕ್ಕೆ ಎಲ್ಲೆಲ್ಲಿ ಬಿಡ್ಬೇಕು ಎಷ್ಟೆಷ್ಟ ಆ ಗಾತ್ರದಲ್ಲಿ ನಾವು ಮೋಟರ್ ಚಾಲು ಮಾಡ್ಕೊಂಡು ನೀರಿನೊಟ್ಟಿಗೆ ಬಿಡ್ತೀವಿ ಸರ್. ಅದು ನೀರಿನ ಜೊತೆಗೆ ಹೋಗ್ಬಿಟ್ಟು ಅದು ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ. ನಾವು ಜೀವಾಮೃತನೂ ಮಾಡ್ತೀವಿ ಸರ್, ಆಮೇಲೆ ಗೋನಂದ ಜಲ ಅಂತ ಮಾಡಿದ್ವಿ, ಗೋನಂದ ಕೃಪಾ ಅಂತಾನೂ ಇದೆ. ಈಗ ಡಿಕಾಂಪೋಸರ್ ಮಾಡಿದ್ವಿ ಅಂತ ಹೇಳಿದ್ರ, ಡಿಕಾಂಪೋಸರ್ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಗಿಡಗಳಿಗೆ ಕೊಡ್ತೀರಾ ಸರ್? ಅದೊಂದು ಲಿಕ್ವಿಡ್ ಟೈಪ್ ಬರುತ್ತೆ ಸರ್, ಅದು ಅದು ಆರ್ಗಾನಿಕ್ ಇದರಿಂದ. ಅದನ್ನ ಒಂದು ಇಷ್ಟು ಲೀಟರ್ ಇಷ್ಟು ಕೆ ಜಿ ಪ್ರಮಾಣ ಬೆಲ್ಲ ಅಂತ ಇದೆ ಸರ್, ಒಂದು 200 liter ಎರಡು ಕೆ ಜಿ ಪ್ರಮಾಣ. ಅದನ್ನ ಒಂದ್ 2 liter ಹಾಕೊಂಡ್ಬಿಟ್ಟು ಅದನ್ನ ಹಾಕ್ಬಿಟ್ರೆ ಡೆವಲಪ್ ಆಗುತ್ತೆ ಸರ್ ಅದರಲ್ಲಿ ಬ್ಯಾಕ್ಟೀರಿಯಾಗಳು. ಅದನ್ನ ನಾವು ಗಂಜುಳ ಅದೇನು ಹೋಗ್ತಿದ್ಯ ಅದ್ರೊಳಗೆ ಬಿಟ್ಬಿಡ್ತೀವಿ, ಇಷ್ಟು ಇಷ್ಟು ಗಿಡಕ್ಕೆ ಇಷ್ಟು ಲೀಟರ್ ಹೋಗ್ಲಿ ಅಂತ. ಅದು ನೀರಿನ ಮುಖಾಂತರ ಹೋಗ್ಬಿಡುತ್ತೆ ಸರ್, ಡ್ರಿಪ್ ಮುಖಾಂತರನೇ ಕೊಟ್ಬಿಡ್ತೀವಿ ಅದನ್ನು. ಈಗೆಲ್ಲ ನಾವು ಈ ತರ ಡ್ರಿಪ್ ಮಾಡ್ಕೊಂಡಾಗ್ಲಿಂದ ಮೋಟರ್ ಪೈಪ್ ಲೈನ್ ತಗೊಂಡಾಗ್ಲಿಂದ ನಾವು ಹಂಗೆ ಡೈರೆಕ್ಟ್ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೀವಿ. ಈ ತರ ನೀವು ಡಿಕಾಂಪೋಸರ್ ಮತ್ತು ಜೀವಾಮೃತ ಅಂದ್ರೆ ಯಾವ ಬೆಳಿಗ್ಗೆ ಹೆಚ್ಚಾಗಿ ಕೊಡ್ತಾ ಇದ್ರೆ? ನೀರುಳ್ಳಿಗೂ ಮತ್ತೆ ಅಡಿಕೆ ಕೊಡ್ತೀವಿ. ನೀರುಳ್ಳಿ ಬಿಡ್ಬೇಕಾದ್ರೆ ನಮ್ದೀಗ ಸ್ಪ್ರಿಂಕ್ಲೈನ್ ಮಾಡಿದ್ವಿ ಸರ್, ಆ ಸ್ಪ್ರಿಂಕ್ಲೈರ್ ಅದ ನೀರಿಗೆ ಹೊಂಟೋಗುತ್ತೆ. ನೀರು ಕಟ್ಟುವ ನೀರು ಬಿಡುವಾಗ ಅದೇ ಪೈಪ್ ಲೈನ್ ಬಿಟ್ಟಾಗ ನೀರು ಕಟ್ತಾ ಇದ್ವಿ ಸರ್, ನೀರಿನ ಒಟ್ಟಿಗೆ ಅದು ಗಂಜಿಲ ಅದು ಹೋಗ್ತಿತ್ತು, ಅದು ಮಡಿ ಆಯಿಸುವಿಕೆ ಅದು ಆ ತರ ಮಾಡ್ತಾ ಇದ್ವಿ. ಅಂದ್ರೆ ಈ ರೀತಿ ನೀವು ಜೀವಾಮೃತ ಮತ್ತು ಡೀಪ್ ಕಾಂಪೋಸರ್ ಈ ಒಂದು ಬೆಳೆಗೆ ಕೊಟ್ಟಿದ್ರಲ್ಲ, ಅಂದ್ರೆ ಬೆಳೆಯಲ್ಲಿ ಏನಾದ್ರು ಬದಲಾವಣೆ ಕಂಡಿದ್ರಾ? ಹ್ಞೂ ಸರ್, ಬೆಳೆ ಬದಲಾವಣೆ ನಾವು ಬರೀ ರಾಸಾಯನಿಕ ಹೆಚ್ಚಿಗೆ ಬೆಳೆಸಿ ನೀರುಳ್ಳಿ ಬೆಳೆದಿದ್ದು ಹೆಚ್ಚಿಗೆ ಚೆನ್ನಾಗಿರಲ್ಲ ಸರ್, ಡ್ಯಾಮೇಜ್ ಬಂದ್ಬಿಡುತ್ತೆ ಜಲ್ದಿ. ಇದು ನಾವು ಇದನ್ನೇನು ಹೆಚ್ಚಿಗೆ ಮಾಡ್ಕೊ ಜೊತೆಗೆ ಒಂದು ದೇವಣಿ ತಳಿಗಳನ್ನ ಸಾಕಾಣಿಕೆ ಮಾಡಿದ್ರ, ಯಾಕನಿಸ್ತು ನಿಮಗೆ ಈ ಒಂದು ಗಿರ್ ತಳಿ ಜೊತೆಗೆ ಇವನ್ನು ಸಾಕಾಣಿಕೆ ಮಾಡ್ಬೇಕು? ಅದು ಒಂದು ನಮ್ಮ ದೇಶೀಯ ಹಸು ಅಲ್ವಾ, ಅದನ್ನು ಇರ್ಲಿ ಅಂತ. ಇನ್ನು ಸ್ವಲ್ಪ ದಿನದ ಒಂದೆರಡು ನಮ್ಮ ಕರ್ನಾಟಕದ ಒಂದೆರಡು ಹಳ್ಳಿಕರ ಅಮೃತ ಮಾಲ ಸಾಕ್ಬೇಕಂತಲೂ ಆಲೋಚನೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲದೂ ಇರ್ಲಿ, ನಮ್ಮ ದೇಶೀಯ ಹಸುಗಳು ಒಂದು ಮೂರ್ನಾಲ್ಕು ಜಾತಿ ನಮ್ಮ ಫಾರ್ಮ್ ಅಲ್ಲಿ ಇರ್ಲಿ ಅಂತ. ಒಟ್ಟಾರೆ ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು, ಸಾಕಾಣಿಕೆ ಮಾಡ್ಬೇಕನ್ನ ನಿಮ್ಮ ಉದ್ದೇಶ? ಬರೀ ಆದಾಯನ ಅಷ್ಟೇ ಮುಖ್ಯ ಅಲ್ಲ ನಿಮಗೆ? ಹೌದು ಸರ್, ಆದಾಯ ಮುಖ್ಯ ಅಲ್ಲ ಸರ್, ದೇಶೀಯ ಹಸುಗಳಿಂದ ಆದಾಯನೂ ಅಷ್ಟೇ ಬರುತ್ತೆ, ಆದ್ರೆ ಡೈರೆಕ್ಟ್ ಜಲ್ದಿ ಸಿಗಲ್ಲ ಅದರಲ್ಲಿ ಸರ್. ಹೊಲ ಡೆವಲಪ್ ಆಗುತ್ತೆ ಒಳ್ಳೆಗೋದ. 10 ಲೋಡು ನಮ್ಮ ಎಚ್ ಎಫ್ ಎಸ್ ಸಗಣಿ ಹಾಕೋದು, ಇದನ್ನು 1 ಲೋಡ್ ಹಾಕಿದ್ರೆ ಅದಕ್ಕೆ ಸರಿ ಸಮಾನ ಆಗುತ್ತೆ. ಹೌದು ಸರ್, ಪ್ರತಿಯೊಬ್ಬ ರೈತ ಒಂದೊಂದು ದೇಶೀಯ ಹಸು ಕಟ್ಟಿ ಅದರ ಸಗಣಿ ಮತ್ತು ಗೋಮೂತ್ರ ವೇಸ್ಟ್ ಮಾಡ್ದಂಗ ಅವ್ನು ಕರೆಕ್ಟ್ ಬಳಸ್ಕೊಂಡ ಅಂದ್ರೆ ಅದರಿಂದ ಏನೇನು ಉತ್ಪಾದನೆ ಆಗುತ್ತೋ ಅಷ್ಟು ಉತ್ಪಾದನೆ ಮಾಡಿ ಹೊಲಕ್ ಬಿಟ್ರೆ ಅಷ್ಟೇ ಲಾಭ ಐತೆ ಸರ್, ಲಾಭ ಜಾಸ್ತಿ ಸಿಗುತ್ತೆ. ಬರೀ ಹಾಲಿನ ನೋಡ್ಬಾರ್ದು ಸರ್ ನಾವು, ಹಾಲನ್ನು ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ದೇಶೀಯ ಹಸು ಹಾಲು 7 ಲೀಟರ್ ಕೊಡುತ್ತೆ, 1 ಲೀಟರ್ ಕೊಡುತ್ತೆ ಅಂತೇಳಿ ಎಲ್ಲ ಮಾರ್ಬಿಟ್ಟು ಜಾಸ್ತಿ ಹಾಲು ಸಿಗುತ್ತೆ ಅಂತ ಇದು ಮಾಡ್ತಾ ಇದ್ವಿ. ಈಗ ಸಾಕಷ್ಟು ಜನ ಬೆಂಗಳೂರಲ್ಲಿ 100 ರೂಪಾಯಿ ಲೀಟರ್ ಹಾಲು ಸರ್ ಇದೆ, ನಮ್ಮ ದೇಶೀಯ ಹಸು ಅಲ್ಲ 100 ರೂಪಾಯಿ ಹಾಲು, ದುರ್ಗ 70 ರೂಪಾಯಿ 80 ರೂಪಾಯಿ ಮಾರ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳೇ ಕೊಡ್ತಿದ್ದಾರೆ. ಈಗೆಲ್ಲ ನೀವು ಈ ಒಂದು ಸಾಕಾಣಿಕೆ ಮಾಡಿರಲ್ಲ ದೇಶೀಯ ತಳಿಗಳು ಅಂದ್ರೆ ಏನಾದ್ರೂ ಈ ಹಸುಗಳಿಗೆ ಏನಾದ್ರೂ ಕಾಯಿಲೆ ಈ ತರ ಏನಾದ್ರು ಬರ್ತಾ ಸರ್? ಇದಕ್ಕೆ ಕಾಯಿಲೆ ಏನು ಬಂದಿಲ್ಲ ಸರ್, ಇದು ಮಟ್ಟ ಅನಿವಾರ್ಯ ಏನ ಹುಲ್ಲಲ್ಲಿ ಮುಗ್ಗು ಬಿದ್ದಿರು ಸರ್, ಅಂದ್ರೆ ಕರಗಾಗಿರುತ್ತೆ, ಆ ಹುಲ್ಲೇನು ತಿಂತು ಅಂದ್ರೆ ಕೆಮ್ಮುತ್ತೆ ಸರ್, ಅದು ಆರ್ಡಿನರಿ ಲೋಕಲ್ ಒಂದು ಮಾತ್ರ ಹಾಕಿದ್ರೆ ಸಾಕು, ಅಲ್ಲಿ ಕೆಮ್ಮು ಗುಣ ಆಗುತ್ತೆ, ಅಂತ ಕಾಯಿಲೆ ಏನು ಬರಲ್ಲ ಸರ್. ಈಗ ಬೇರೆ ಎಲ್ಲ ಎಚ್ ಎಫ್ ಜರ್ಸಿ ತಳಿಗಳ ಹಸುಗಳ ಕರುಗಳಿಗೆ ಅಷ್ಟೊಂದು ಪ್ರಾತಿನಿಧ್ಯ ಕೊಡಲ್ಲ ನಮ್ಮ ಸಾಕಾಣಿಕೆದಾರರು, ಎಬ್ಬಡ ಬೈದ ಏನೋ ಅಂತ ಹೇಳ್ತಾರೆ. ಆದ್ರೆ ನೀವು ದೇಶೀಯ ಹಸುಗಳಲ್ಲಿ ಸಾಕಷ್ಟು ಕರುಗಳನ್ನ ಆರೈಕೆ ಮಾಡಿದ್ರ ಅಂದ್ರೆ ಹಸುಗಳ ಆರೈಕೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಇದು ನಮ್ಮ ದೇಶೀಯ ಹಸುಗಳ ಆರೈಕೆ ಏನ್ ಜಾಸ್ತಿ ಬೇಕಾಗಲ್ಲ ಸರ್, ಅದಕ್ಕೆ ಮೇವು ನೀರೊಂದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ನಮ್ಮ ಎಚ್ ಎಫ್ ಜರ್ಸಿ ಅಂದ್ರೆ ಮಗುಗಿಂತ ಬಹಳ ಚೆನ್ನಾಗಿ ನೋಡ್ಕೊಬೇಕು ಅವನ್ನ, ಹಂಗಾಗಿ ಜನ ಅದಕ್ಕೆ ಅಷ್ಟೇ ಖರ್ಚಾಗುತ್ತೆ ಈ ಕರು ಸಾಕೋದಕ್ಕಿಂತ, ಒಂದಿಟ್ಕೆ ಆಳು ಕರೆಯೋ ತಂದ್ಬಿಡೋಣ ಅಂದ ಒಂದು ಇದಕ್ಕೆ ಆ ಕರುಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ ಸರ್ ಅವರಿಗೆ. ಒಟ್ಟಾರೆ ಅವ್ರ ಆದಾಯದ ಮೇಲೆ ಡಿಪೆಂಡ್ ಮಾಡ್ತಾರೆ ಸರ್. ನಾವು ಇದು ಆದಾಯ ಇದು ಅಷ್ಟೇ ಒಂದು ಕರು ಇದು ಹುಡುಕ್ಬೇಕಂದ್ರೆ ಸಿಗಲ್ಲ ಸರ್, ಇದು ಎಚ್ ಎಫ್ ಕರು ಎಷ್ಟು ಬೇಕಾದ್ರೆ ಸಿಗ್ತವೆ, ಆದ್ರೆ ನಮ್ಮ ದೇಶೀಯ ಗೀರ್ ಜಾತಿಯು ಸಾಯಿವಾಲ್ ಜಾತಿ ಕರು ಸಿಗಲ್ಲ, ಹಂಗಾಗಿ ಆ ಹೆಣ್ಣು ಕರುನ ಚೆನ್ನಾಗಿ ನಾವು ಸಂಪಾದಿಸ್ಕೊಂಡ್ರೆ ಅದು ಅಷ್ಟೇ ಲಾಭ ಸಿಗುತ್ತೆ ಸರ್. ಈಗ ನಿಮ್ಮಲ್ಲಿ ಇಷ್ಟೊಂದು ದೇಶೀಯ ಕರುಗಳು ಅದಾವಲ್ಲ ಅಂದ್ರೆ ಮಾರಾಟ ಏನಾದ್ರೂ ಮಾಡ್ತೀರಾ ಬೇಕಂದ್ರೆ ರೈತರಿಗೆ? ಸರ್ ಇಲ್ಲ ಕೊಡಲ್ಲ ಸರ್, ಅದು ನಾವ್ ಇನ್ನ ಹೆಚ್ಚಿನದಾಗಿ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀವಿ ಸರ್. ಈಗ ಹಾಲು ಅಂದ್ರೆ ಯಾವ ರೀತಿ ಕರಿತೀರ ಇದಕ್ಕೆ ಹಾಲು ಅಂದ್ರೆ ಮಿಷಿನ್ ಏನಾದ್ರು ತಂದ್ರೆ? ಸರ್ ಮಿಷಿನ್ ಏನಿಲ್ಲ, ಹಾಲು ಎಲ್ಲ ನಮ್ಮ ಮಕ್ಕಳೇ ಕರೆದು ಬಿಡ್ತಾರೆ ಸರ್ ಹಾಲ್ನ. ಈಗ ಕೊರೋನಾ ಇರೋದ್ರಿಂದ ಮೊದ್ಲು ಬಸ್ಸಿಗೆ ಕಳಿಸಿದ್ವಿ ಜಗಳೂರು, ಈಗ ಅವರೇ ಡೈರೆಕ್ಟ್ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಹಾಲ್ನ. ಇಲ್ಲ ನಮ್ ಜಗಳೂರು 50 ರೂಪಾಯಿ ಲೀಟರ್ ಕೊಡ್ತೀವಿ, ಬೆಣ್ಣೆ 1300 ರೂಪಾಯಿ ಕೆಜಿ ಕೊಡ್ತೀವಿ ಸರ್. ಈಗ ಹಾಲು ಅಂತಂದ್ರೆ ಪ್ರತಿ ಒಂದು ಹಸು ಎಷ್ಟು ಲೀಟರ್ ಕೊಡ್ಬೋದು ಅಂತ ಸರ್? ಇದು 4-5 ಲೀಟರ್ ಲಾಸ್ಟ್ ಸರ್, ಇದು ಒಂದ್ ಟೈಮ್. ಹಾಂ ಸರ್, ಒಂದ್ ಟೈಮ್ಗೆ ಅಷ್ಟು ಕೊಡುತ್ತೆ. ಇದು ಎಚ್ ಎಫ್ ಎಸ್ಗೆ ಹಾಕಿದಂಗೆ ಬೂಸ್ಟು ಅದು ಇದು ಹಾಕ್ಬಿಟ್ರೆ ಇದು ಕೊಡುತ್ತೆ ಸರ್ 7-8 ಲೀಟರ್, ಆದ್ರೆ ಅದು ಯೋಗ್ಯವಾಗಿರಲ್ಲ ಸರ್ ಹಾಲು, ಹಾಲು ಕ್ವಾಲಿಟಿ ಕ್ವಾಂಟಿಟಿ ಏನು ಇರಲ್ಲ ಅದು, ಅದು ದೇಸಿ ಹಸು ಹಾಲು ಆಗಲ್ಲ, ಬೇರೆ ಆಗ್ಬಿಡುತ್ತೆ ಅದು. ಈಗ ಒಂದ್ ಹಸು ಬೆಳಗ್ಗೆ ಒಂದ್ 4-5 ಲೀಟರ್, ಸಾಯಂಕಾಲ ಒಂದ್ 4-5 ಲೀಟರ್ ಕೊಟ್ರೆ ಸಾಕು? ಸಾಕು ಸರ್, ಮಸ್ತ್ ಅಷ್ಟೇ ಆಗುತ್ತೆ. ಹಾಗೆ 10 ಲೀಟರ್ ಹಾಲು ಅಂತ 10 ಲೀಟರ್ ಹಾಲಿಗೆ ನಾವು ಜಂಪ್ ಆಗಿದೀವಿ. ಆಮೇಲೆ ಒಂದ್ ಕಡೆ ಮನಸ್ಸಿನಂಗಿದೆ, ನಾನು 8 ಲೀಟರ್ ಮಾಡಿದೆ, 8 ಲೀಟರ್ ಮಾಡಿದೆ ಒಂದ್ ಹಸಿಗೆ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೆಚ್ಚು ಹೆಚ್ಚು ಖರ್ಚು ಮಾಡಿ ಅದನ್ನ ಮಾರಾಟ ಮಾಡಿದ್ರೆ ನಮಗೆ ಲಾಭ ಆಗಲ್ಲ. ಲಾಭ ಆಗಲ್ಲ ಸರ್, ಇದಕ್ಕೆ ನಾನು 1/2 ಕೆಜಿ ಹಾಕ್ಬಿಟ್ಟು 4 ಲೀಟರ್ 3 ಲೀಟರ್ ಹಾಲು ಕರ್ಕೊಂತೀನಿ, ಅವ್ರು 1-1.5 ಕೆಜಿ ಹಾಕ್ಬಿಟ್ಟು 5-6 ಲೀಟರ್ ಹಾಲು ಕರೀತಾರೆ, ಅಷ್ಟೇ ಸರ್ ಡಿಫ್ರೆನ್ಸ್. ಈಗ ಹೆಚ್ಚಾಗಿ ಈ ಒಂದು ದೇಶೀಯ ತಳಿಗಳು ಏನು ಹಾಲು ಐತಿ, ಹಾಲಿನ ಉತ್ಪನ್ನಗಳು ಇದಾವ, ಯಾವ್ದಕ್ಕೆ ಹೆಚ್ಚಿಗೆ ಬೇಡಿಕೆ ಅಂತ ಹೇಳ್ತೀರಾ? ಸರ್ ಇದು ಎಲ್ಲದೂ ಬೇಡಿಕೆ ಸರ್, ಬೆಣ್ಣೆನೂ ಬೇಡಿಕೆ ಇದೆ, ಈಗ ನಮ್ಮ ಕೈಲಿ ಕೊಡಕ್ ಆಗ್ತಿಲ್ಲ, ಬೆಣ್ಣೆ ಬಹಳ ಆಡ್ರಿದ್ದಾವೆ, ಆಗ್ತಿಲ್ಲ ಯಾಕಂದ್ರೆ ಆಲೆ ಖಾಲಿ ಆಗ್ತೈತಿ. ಈಗ ನಾ ಸ್ಟಾರ್ಟಿಂಗ್ ತಂದಾಗ ಆಲೆ ಹೆಂಗ್ ಮಾರ್ಬೇಕು ಬೆಣ್ಣೆ ಮಾಡ್ಕೊ ಒಂದು ಚಿಂತೆ ಆಗಿತ್ತು, ಉಳಿತಿತ್ತು ಬೆಣ್ಣೆ. ಅವಾಗ ಇಲ್ಲ ನಮ್ಮ ಫ್ರೆಂಡ್ ಕಡೆಯಿಂದ ಬಿಳ್ಚೋಡು ಅವರು ಕಣ್ಗೇರಿ ಮಠಕ್ಕೆ ತಗೊಂಡು ಹೋಗ್ತಿದ್ರು ತುಪ್ಪನ, 1800 ರೂಪಾಯಿನ ಕೊಡ್ತಿದ್ರು ಅವರು. ಅವಾಗ ಅವ್ರೊಟ್ಟಿಗೆ ನಂದು ಕಳಿಸ್ತಾ ಇದ್ದೆ ಸರ್ ಬೆಣ್ಣೆನ, 1000 ರೂಪಾಯಿ ಕೆಜಿ ಬೆಣ್ಣೆ ಕಳಿಸ್ತಿದ್ದೆ, 1800 ರೂಪಾಯಿ ತುಪ್ಪ ಕಳಿಸ್ತಿದ್ರು ಅವರು. ಅವಾಗ ತುಪ್ಪ ಮಾಡಿ ಕಳಿಸಿದ್ವಿ ಸರ್ ಅಲ್ಲಿಗೆ. ಈಗ ನಮಗೆ ಕೊಡಕ್ ಆಗ್ತಿಲ್ಲ, ಇಲ್ಲ ಲೋಕಲ್ಲಾಗೆ ನಮ್ಮ ತಾಲೂಕಲ್ಲೇನೆ ಹೆಚ್ಚಿಗೆ ಬೇಡಿಕೆ ಇದೆ ಸರ್ ಅದು ಬೆಣ್ಣೆಗೆ. ಈಗ ಹೆಚ್ಚಾಗಿ ಈ ಒಂದು ಹಾಲಿನಿಂದ ಆದಾಯ ಪಡಿಬಹುದು ಅಥವಾ ಬೆಣ್ಣೆಯಿಂದ ಪಡೆಯೋದು ಅಥವಾ ಈ ಒಂದು ತುಪ್ಪ ಮಾಡಿ ಮಾರಾಟ ಮಾಡೋದ್ರಿಂದ ಪಡಿಬಹುದು ಸರ್? ಹಾಲು ಖರ್ಚಾದ್ರೆ ಹಾಲೇ ಬಿಟ್ರೆ ಸರ್, ಯಾಕಂದ್ರೆ ಹಾಲು ಕಾಸಂಗಿರಲ್ಲ, ಬೆಣ್ಣೆ ಮಾಡ್ಬೇಕು, ಮಜ್ಜಿಗೆ ತೆಗಿಬೇಕು, ಇದೆಲ್ಲ ಇರುತ್ತೆ. ಹಾಲು ಹಂಗೆ ಖರ್ಚಾಗ್ಬಿಟ್ರೆ ಅಂತ ರಿಸ್ಕ್ ಅನ್ಸಲ್ಲ, ಹಾಲಿಂದೇ ಲಾಭ ಆಗುತ್ತೆ ಸರ್. ಈಗ 50 ರೂಪಾಯಿ ಲೀಟರ್ ಕೊಟ್ಟರು ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ತೀವಿ. ಹೌದು ಸರ್, ಲಾಭ ಆಗುತ್ತೆ, ಯಾಕಂದ್ರೆ ಇದಕ್ಕೆ ಯಾವುದೇ ತರದ ಮೆಡಿಸಿನ್ ಕೊಡ್ತಾ ಇಲ್ಲ ನಾವು. ಎಚ್ ಎಫ್ ಹಸುಗಳಿಗೆ ಜರ್ಸಿ ಹಸುಗೆ ಯಾವ ಮೆಡಿಸಿನ್ ಹಾಕ್ತಲೇ ಇರಬೇಕು, ಆಕ್ಚುಲಿ ಮೆಡಿಸಿನ್ ಇಲ್ಲ, ಅದರದ್ದು ಒಳ್ಳೆ ಲಾಭ ಸರ್ ನಮಗೆ. ಈಗ ಮಾರ್ಕೆಟ್ ನಲ್ಲಿ ಈಗ 1 ಕೆಜಿ ಬೆಣ್ಣೆಗೆ 400-450 ರೂಪಾಯಿ ಕೊಟ್ಟರೆ ಸಿಗುತ್ತೆ ಎಮ್ಮೆಯಿಂದ ಬರ್ತಕ್ಕಂಥ ಬೆಣ್ಣೆ ಅಂದ್ರೆ ಇಷ್ಟೊಂದು ಈಗ 1200 ಹಿಂಗ್ ಅದರಿಂದ ಏನ್ ಲಾಭ ಇದೆ, ಈ ಬೆಣ್ಣೆಗೆ ಏನಿದೆ, ಆ ಬೆಣ್ಣೆಗೆ ಏನಿದೆ ಅಂತ ಅರ್ಥಗಂಧರಿ ಮಾತ್ರ ಇದೇ ಬೇಕು ಅಂತ. ಅದರಲ್ಲಿ ಅಷ್ಟೇ ವಿಶೇಷ ಇದೆ ಸರ್. ಒಟ್ಟಾರೆ ಈಗ ನಮ್ಮ ಜನಗಳು ಏನಂಗಪ್ಪ ಅಂತಂದ್ರೆ, ಗುಣಮಟ್ಟದ ಒಂದು ಹಾಲಿನ ಉತ್ಪನ್ನಗಳನ್ನ ಹಾಲಾಗಲಿ ನಾವು ಬಳಸ್ಬೇಕಂತಂದ್ರೆ ದೇಶೀಯ ತಳಿಗಳಿಂದ ಬರತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನೇ ಬಳಸಿದ್ರೆ ಉತ್ತಮವಾದ ಒಂದು ಆರೋಗ್ಯ ಕಾಪಾಡಿಕೊಳ್ಬಹುದು ಅಂತ ಹೇಳ್ಬೋದು. ಹೌದು ಸರ್, ನೂರಕ್ಕೆ ನೂರು ಸತ್ಯ ಸರ್, ಇದು ಕಾಪಾಡ್ಕೊಂಬೋದು ಸರ್. ಈಗೆಲ್ಲ ನಿಮ್ಗೆ ಸಾಕಷ್ಟು ಇಷ್ಟೊಂದು ಸಾಕಾಣಿಕೆ ಮಾಡಿದ್ರಲ್ಲ, ವರ್ಷದಲ್ಲಿ ಇದರಲ್ಲಿ ಎಷ್ಟು ಖರ್ಚು ಬರುತ್ತೆ, ನಿಮ್ಗೆ ತಿಂಗ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ಸರ್, ನಮಗೆ ಸುಮಾರು ಅಂದ್ರೆ ಒಂದು ₹2.5 ಲಕ್ಷ ₹2.5 ಲಕ್ಷ ಮೇಲೆ ಹಾಲು ಮತ್ತೆ ಬೆಣ್ಣೆ ಅದರಿಂದ ಆದಾಯ ಬರುತ್ತೆ ಸರ್. ಒಂದು ವರ್ಷದಲ್ಲಿ ಸುಮಾರು ಒಂದು 40-45 ಲೋಟ್ ಗೊಬ್ಬರ ಆಗುತ್ತೆ ಸರ್ ನಮ್ದು. ಅಂದ್ರೆ ಖರ್ಚು ಅಂತಂದ್ರೆ ನಿಮಗೇನು ಅಷ್ಟೊಂದು ಖರ್ಚು ಬರಲ್ಲ? ಖರ್ಚು ಇಲ್ಲ ಸರ್, ಖರ್ಚು ಮೇವಿಂದ ಅಷ್ಟೇ ಸರ್ ಖರ್ಚು. ಒಬ್ಬ ಲೇಬರ್ ನಮ್ಮ ಮನೆಗಳಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ ಸರ್. ಈಗ ನಿಮ್ಗೆ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ಬಸರಾಜಪ್ಪ? ಸರ್, ಜಮೀನು ಒಂದು 22 ಎಕರೆ ಇದೆ ಸರ್. ಜೆಂಟ್ ಫ್ಯಾಮಿಲಿ ಒಂದು ಈಗ ಒಂದು 13-14 ಎಕರೆ ತೋಟ ಆಗಿದೆ ಸರ್. ಈಗ 13-14 ಎಕರೆ ತೋಟ ಬಿಟ್ಟು ಬೇರೆ ಜಮೀನಲ್ಲಿ ಅಂದ್ರೆ ನಿಮಗೆ ಹಸಿ ಬೇಕಾದಂತ ಮೇವುಗಳನ್ನೆಲ್ಲ ಬೆಳ್ಕೊಳ್ತೀರಾ? ಹೌದು ಸರ್, ಬೆಳ್ಕೊಂತೀವಿ. ಶೇಂಗಾ ಹುಲ್ಲು ಈಗ ಹಸಿ ಹುಲ್ಲು ಹಾಕ್ಬೇಕು ಒಂದ್ ಎಕರೆಗೆ ಅಂತ ಮಾಡ್ಕೊಂಡಿವಿ ಸರ್. ಶೇಂಗಾ ಹಾಕ್ತಿವಿ. ಈಗ ನೇಪಿಯರ್ ಇಂಥದೆಲ್ಲ ಹಸಿ ಸಪ್ಪೆ ಬೆಳ್ಕೊಳ್ಳಲ್ಲ ನೀವು? ಸರ್, ಹಾಕಿದೀವಿ ಸರ್ ನೇಪಿಯರ್. ಈಗ ತೆಗ್ದಿದ್ವಿ, ಅದು ಬಹಳ ದಿನ ಹೆಚ್ಚಾಯ್ತು. ತೆಗ್ದೀಗ ಮಸ್ತ್ ಹೊಸ ಒಂದು ಏನೋ ಕ್ರಾಪ್ ಚೆನ್ನಾಗ್ ಬಂದಿದೆ ಅಂತದ್ದು, ಅದನ್ನ ಹಾಕ್ಬೇಕಂತ ಇದ್ ಮಾಡಿದ್ವಿ ಸರ್. ಈಗ ಈ ಒಂದು ಹೈನುಗಾರಿಕೆಯಲ್ಲಿ ಈ ಒಂದು ದೇಶೀಯ ತಳಿಗಳ ಸಾಕಾಣಿಕೆ ಮಾಡಿದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ ಇವತ್ತು? ಸರ್, ನನಗೆ ಒಳ್ಳೆ ಲಾಭ ಇದೆ ಸರ್. ನಾವು HF ಸಾಕಿದಾಗ ಏನ್ ಲಾಭ ಸಿಗ್ಲಿಲ್ಲ, ರಿಸ್ಕ್ ಜಾಸ್ತಿ, ಟೆನ್ಷನ್ ಜಾಸ್ತಿ ಸರ್. ಅದು ಯಾವ ಟೈಮಲ್ಲಿ ನಿಲ್ಲುತ್ತೆ, ಯಾವ ಟೈಮ್ ಜ್ವರ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಅದೊಂದ್ ಸ್ವಲ್ಪ ಬಿಸಿಲಿಗೆ ಕಟ್ಟೋದ್ರು ಎಫೆಕ್ಟೇ. ಇದು ಎಲ್ಲಿ ಬೇಕಾದ್ರೂ ಬಿಡುವ ಸರ್, ಬಿಸಿಲು ಬಿಟ್ಟಷ್ಟು ಒಳ್ಳೆ ಸ್ಟ್ರಾಂಗ್ ಆಗುತ್ತೆ ಸರ್ ಈ ದೇಶೀಯ. ಈಗ ಸಾಕಷ್ಟು ಹೊರಗಡೆಯಿಂದೆಲ್ಲ ಈ ಒಂದು ಟೂರ್ ಬರ್ತಾರೆ ನಿಮ್ಮ ಒಂದು ಈ ಒಂದು ದೇಶೀಯ ತಳಿಗಳ ಹಸುಗಳನ್ನ ನೋಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಸಾಕಷ್ಟು ಅಂತಂದ್ರೆ ಯಾವ್ಯಾವ ಕಡೆಯಿಂದ ಯಾವ ರೀತಿಯಾದಂತ ಪ್ರವಾಸಗಳು ಬರ್ತಾರೆ ಜನ ಇಲ್ಲಿ? ಸರ್, ಧರ್ಮಸ್ಥಳ ಸಂಘದ ಕಡೆಯಿಂದ ಬಹಳ ಜನ ಬರ್ತಾರೆ ವಿಸಿಟ್ಗೆ. ಹಿಂಗೆ ಡಿಸ್ಟ್ರಿಬ್ಯೂಟಿಂಗ್ ಆದಾಗ ಅಲ್ಲಿ ಸಿಗುತ್ತೆ, ಅಲ್ಲಿ ನೋಡ್ಬೇಕು, ನಾವು ಮಾಡ್ಬೇಕು ಅಂತೇಳಿ ಅದನ್ನ ನೋಡ್ಕೊಂಡು ಹೋಗ್ಬಿಟ್ಟು ಎಷ್ಟೋ ಜನ. ಕೊನೆಗೆ ಅವ್ರಿಗೆ ಹೇಳಿದ್ವಿ, ಈ ಗೀರು ತರ ಕಷ್ಟ ಆಗುತ್ತೆ, ರೇಟ್ ಜಾಸ್ತಿ ಬೀಳುತ್ತೆ, ನಮ್ಮ ಕರ್ನಾಟಕದ ಹಳ್ಳಿಕರ ಅಮೃತ ಮಾಲು ಅವನ್ನೇ ತಗೊಳ್ರಿ, ಅವನ್ನ ಇಟ್ಕೊಳ್ರಿ, ಮನೆಗೊಂದು ಬಳಸ್ಕೊಳ್ರಿ, ಅವನ್ನೇ ಬಳಸ್ರಿ, ಅದರಲ್ಲೇ ತೃಪ್ತಿ ಸಿಗುತ್ತೆ. ಇದೇನು ಹೆಚ್ಚಿಗೆ ಹಾಲು ಕೊಡುತ್ತೆ ಅನ್ನೋ ವಿಶಿಷ್ಟ ಏನಂದ್ರೆ, ಇದು ಹೆಚ್ಚಿಗೆ ಹಾಲು ಸ್ವಲ್ಪ ಬೆಣ್ಣೆ ಅಂಶ ಜಾಸ್ತಿ ಬರುತ್ತೆ ಸರ್. ಇದು ಅದೇ ಇದು ಗಿರ್ ಜಾತಿಯ ಒಂದು ಲಕ್ಷಣ. ನಮ್ಮ ದೇಶ ಹಸು ನಮ್ಮ ರಾಜ್ಯದ ಹಸುಗಳು ಒಂದ್ ಸ್ವಲ್ಪ ಕಮ್ಮಿ ಕೊಡುತ್ತೆ ಹಾಲು ಅಂದ್ರೆ ಮಾಹಿತಿ ಕೊಡ್ತಾರೆ ಇದ್ರ ಬಗ್ಗೆ? ಹೌದು ಸರ್, ಹೌದು ಸರ್. ಒಟ್ಟು ದೇಶಿ ಹಸು ಯಾವುದೇ ಜಾತಿ ಆಗಿರ್ಲಿ, ಹಳ್ಳಿಕರ ಆಗಿರ್ಬೋದು, ಅಮೃತ ಮಾಲ್ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಒಟ್ಟು ನಮ್ಮ ದೇಶೀಯ ಹಸು ಯಾವ್ದಾನಾಗಿರ್ಲಿ HF ಜರ್ಸಿ ಬಿಟ್ಟು. ಈಗ ಗಿರ್ತಾಳಿ ಅಂತಂದ್ರೆ ಸಾಕಷ್ಟು ರೇಟ್ ಅಂದ್ರಲ್ಲ, ಒಂದ್ ಹಸು ಎಷ್ಟು ರೇಟ್ ಬೀಳುತ್ತೆ ಸರ್? 80-70 ಹಸುಗಳ ಗಾತ್ರ ಮತ್ತು ಸೈಜ್ ಏಜ್ ಡಿಪೆಂಡ್ ಆಗುತ್ತೆ ಸರ್ ಅದ್ರ ಮೇಲೆ. ಅಂದ್ರೆ ಎಲ್ಲರೂ ಈ ತರ ತಳಿಗಳನ್ನ ಕೊಂಡ್ಕೊಂಬರಂತವಷ್ಟು ಶಕ್ತಿ ಇರಲ್ಲ ಅಂತ. ಹೌದು ಸರ್, ಹೌದು ಸರ್. ಬಹಳ ಜನ ಹುಡುಗರು ಬರ್ತಾರೆ ಅನ್ಕಾರ, ಎರಡು ಹಸು ಕಟ್ಕೊಂಡು ಹಾಲಿನಾಗ ಹೇಗ್ ದಮ್ಮ ಅವನು ಹಾಲಿಗೆ ಹೋಗ್ತಾನೆ, ಹಾಲಿನಾಗ ಅಷ್ಟು ಜಲ್ದಿ ದುಡ್ಡು ಮಾಡಕ್ಕಾಗ ಸರ್. ಇದು ಗೋಮೂತ್ರ ಸಗಣಿಯಿಂದ ತೋಟನ ಹೊಲನ ಡೆವಲಪ್ ಮಾಡ್ಕೊಂಡು ಲಾಭ ತಗೋಬಹುದು ಸರ್. ಈಗ ಇದರಿಂದ ಬಂದಿರತಕ್ಕಂಥ ಸಗಣಿಯನ್ನ ಬೇರೆಯವ್ರಿಗೆ ನಾವು ಮಾರ್ಬೇಕು ಅಂತಂದ್ರೆ ಅಲ್ಲಿ ಏನು ಅವರು ಇದು ದೇಶೀಯ ತಳಿ ಇದಕ್ಕೆ ಹೆಚ್ಚು ರೇಟ್ ಕೊಡುತ್ತೇವೆ ಅಂತ ಅಂದ್ರೆ ಈ ರೀತಿ ಮನೋಭಾವನೆ ರೈತರಲ್ಲಿ ಬರಬೇಕಲ್ಲ ಸರ್? ಬರುತ್ತೆ ಸರ್. ಅದು ಅನುಭವ ಇರೋ ಈಗ ಸುಮಾರು ಅಂದ್ರೆ ಒಂದು 50% ರೈತರಿಗೆ ದೇಸಿ ಹಸುವಿನ ಸಗಣಿನೇ ಬಳಸ್ಬೇಕು. ನಮ್ ಸಗಣಿ ಸಾಕಷ್ಟು ಜನ ಕೇಳಿದ್ದಾರೆ, 7,000-8,000 ರೂಪಾಯಿ ಲೋಡ್ ಕೇಳಿದ್ದಾನೆ, ಕೊಡ್ತೀನಿ ಕೊಡು ಅಂತ. ನಾವು ಆಕ್ಚುಲಿ ಯಾರಿಗೆ ಕೊಡಲ್ಲ ಸರ್. ಅಂದ್ರೆ ಇದ್ರಾಗ ಆಳವಾಗಿ ಎಲ್ಲ ಗೊತ್ತಿದ್ದಂತವ್ರು ಮಾತ್ರ ಇದರ ಒಂದು ಸಗಣಿಗೆ ಗಂಜಲಿಗೆ ಡಿಮ್ಯಾಂಡ್ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಇಲ್ಲಿಂದ ದಾವಣಗೆರೆ ಒಬ್ರು ಫೋನ್ ಮಾಡಿದ್ರು, 8,000 ರೂಪಾಯಿ ಲೋಡು ಟ್ರಾಕ್ಟರ್ ಲೋಡ್ ಅಲ್ಲಿ ನನಗೆ ಒಂದ್ 2 ಲೋಡ್ ಗೊಬ್ಬರ ಕೊಡ್ ಸಾಕು ಅಂದ್ರು. ಇಲ್ಲ ಸರ್ ಕೊಡಲ್ಲ ಅಂದ್ ನನಗೆ ಅವಾಗಲೇ ಗೊತ್ತಾಗದ ಅಂದ್ರೆ ನಮ್ ಸಗಣಿಗೆ ಇನ್ನ ಬೇಡಿಕೆ ಇದೆ, ಆಕ್ಚುಲಿ ನಮ್ಮ ಹೊಲಕ್ಕೆ ಹಾಕಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತೇಳಿ ಅವ ನನಗೆ ಒಂದು ಖುಷಿ ಆಯ್ತು ಸರ್. ಒಟ್ಟಾರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ದೇಶೀಯ ತಳಿಗಳನ್ನ ಇನ್ನೂ ತಂದು ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ದೀರಾ? ಹೌದು ಸರ್. ಇನ್ನ ನಮ್ಮ ರಾಜ್ಯದ ಇನ್ನೊಂದೆರಡು ತಳಿ ಇದಾವೆ, ಅವನ್ನ ಹಾಲು ಕರಿ ಎಷ್ಟೇ ಕರೀಲಿ ಅವು ಇರಲಿ ನಮ್ಮ ಶೆಡ್ ಅಲ್ಲಿ, ನಮ್ಮ ರಾಜ್ಯದವು ಅಂತೇಳಿ ಒಂದು ನಿರೀಕ್ಷೆ ಐತೆ ಸರ್. ಆತ್ಮಾನಂದ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟಕ್ಕೂ ಮತ್ತೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಹೋದರೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದೆ ಸರ್. ಈ ಸರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆಯರೇ ಬಂದು ನೋಡ್ಬಿಟ್ಟು ಅವರೇ ಉತ್ತೇಜನ ಕೊಟ್ಟು ಪ್ರೆಸರ್ ಹಾಕಿ ಅವರೇನೆ ಆಯ್ಕೆ ಮಾಡಿದ್ದೆ ಸರ್. ಇಷ್ಟೆಲ್ಲ ಮಾಡಿ ನೀನು ಏನು ತಗೊಂಡಿಲ್ಲ ಸರ್ಕಾರದಿಂದ ಅಂತೇಳಿ ಅವರೇನೆ ಇದು ಮಾಡ್ಕೊಂಡು ಸೈನ್ ಒಂದು ಮಾಡಿ ನೀನು ಸಾಕು, ಇಷ್ಟೆಲ್ಲ ಐತೆ ಅಂತೇಳಿ ಎಲ್ಲ ಫೋಟೋಗಳು ತಗೊಂಡೋಗಿ ಅವರೇ ರೆಡಿ ಮಾಡಿಸಿ ನನಗೆ ಆತ್ಮಾನಂದ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಪತ್ರ ಕೊಟ್ಟು ಮತ್ತೆ ಒಂದು 10,000 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ತಾಲೂಕು ಮಟ್ಟದಲ್ಲೇ. ಮೊನ್ನೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಯ್ಕೆ ಮಾಡಿದ್ರು ಸರ್. ಮೊನ್ನೆ 20,000 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್. ಅಂದ್ರೆ ಈ ಒಂದು ದೇಶೀಯ ತಳಿಯ ಒಂದು ಸಾಕಾಣಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರೋದ್ರಿಂದ ನಿಮಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ? ಹೌದು ಸರ್, ಇದನ್ನೆಲ್ಲ ಮಾಡಿರೋದ್ರಿಂದ ಪ್ರಶಸ್ತಿ ಸಿಕ್ಕಿದೆ ಸರ್. ನಾವು ಜೀವಾಮೃತ ಮತ್ತೆ ಕೊಟ್ಟಿಗೆ ಗೊಬ್ಬರನೆಲ್ಲ ಒಂದತ್ತ ಸಾಕಣೆ ಮಾಡಿಬಿಟ್ಟು ಅದರಲ್ಲಿ ಎರೆಹುಳು ಬಿಟ್ಬಿಡ್ತೀವಿ ಸರ್. ಎರೆಹುಳು ತೊಟ್ಟಿ ಎರೆಹುಳು ಗೊಬ್ಬರ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಮಾಡೋದು. ತಿಪ್ಪೆ ಒಳಗೆ ಬಿಟ್ಬಿಟ್ಟು ಮೇಲೆ ಗರಿ ಹಾಕ್ಬಿಟ್ಟು ಅವನಿಂದ ಅವಲೇ ನೀರು ಹಾಕ್ತಾ ಇರ್ತೀವಿ ಸರ್.